ಕೇರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಿಧನ ಸುದ್ದಿ. ಮೂರ್ನಾಡು ಬಾಡಗ ಗ್ರಾಮ ಹತ್ರ ಮಡೆ ಎಂಡ ಪೌತಿ ಕರುಂಬಯ್ಯ ಎಂಡ ಪುಣ್ಣು ಚೋಂದವ್ವ ಇಂದು ಮರಣಪಟ್ಟಿತು. ತುಂಬದ ಬೈತ್ರ ಮಡೆ ಎಂಡ ಚೋಂದವ್ವ ತಾಮನೆ ಚಿಮ್ಮಂಡ ಕಾಟಕೇರಿ ದಪನ ಕಾರ್ಯ ನಾಳೆ 11 ಎಂ ಬಾಡಗ ಗ್ರಾಮ ಹತ್ರ ಸ್ವಂತ ಮನೆಯಲ್ಲಿ ನಡ್ಪಂದು ಒಕ್ಕಕರ ಹರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900-27-0049. ಸುದ್ದಿ ಸಮಾಚಾರ ಓದ್ಯಂಡುಳು ಮಳುವಂಡ ಗಾಯನ ದಿನೇಶ್ ಸುದೀರ ವಿವರ. 2018-19 ಇರುವದಾಂಗ ಕೊಡಗಲ ಅನ್ನ ಪ್ರಕೃತಿ ವಿಕೋಪತ್ಲೆ ಎಂತೆಲ್ಲ ತೊಂದರೆ ತಾಪತ್ರೆ ಆಯ್ತಂದು ಅರಿಂಜಿತ್ತು. ಅದನ್ನ ತಡಪಕ್ಕ ಮಿಂಜಲೆ ಕ್ರಮ ಹೊಡ್ತೊಂಡು ಅದನ್ನೇ ಎತ್ತ ಕಡ್ಚಿಯಡ ರಕ್ಷಣೆಗೆ ವ್ಯವಸ್ಥೆ ಮಾಡೋಣ ಶಿಕ್ಷಣ ಮಂತ್ರಿ ಅದನ್ನೇ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾನ ಬಿಸಿ ನಾಗೇಶವು ಎಲ್ಲ ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಜಿಲ್ಲಾ ಪಂಚಾಯತಿ ಸಭಾವಾಡಿಯಲ್ಲಿ ನಡೆದ ಸಭೆಯ ಕೊರವುಕಾರಿಕೆ ವಹಿಸಿದ ಅವು ಈತಕ್ಕ ಪರಂದತ್ತು. ಶಾಸಕ ಅಪ್ಪಚುರಂಜನ್ ಕೆಜಿ ಬೋಪಯ್ಯ ಕೂಡನನಿಗೆ ಮುಖ್ಯ ಪಟ್ಟವು ಹಾಜರಿಂಜತ್ತು. ಮಡಿಕೇರಿಲೇಕ ವಾಹನ ಪಾರ್ಕಿಂಗ್ ಮಾಡುವಕ್ಕೆ ಗುರುತು ಪಿಂಯ ಮುಖ್ಯ ರೋಡ್ಲ ಜೀಬ್ರಾ ಕ್ರಾಸಿಂಗ್ ರ ವ್ಯವಸ್ಥೆ ಮಾಡಿತ್ತು. ಇದನ್ನ ವಾಹನ ಚಾಲಕಂಗ ಪಿಂಯ ಮಾಲೀಕಂಗ ಸಾರ್ವಜನಿಕಂಗ ಪಾಲನೆ ಮಾಡಿತ್ತು. ಮಂಜ ಬೋರ್ಡ್ರ ಆಟೋ ಟ್ಯಾಕ್ಸಿ ಜೀಪ್ ಓಟುವಂಗ ಬ್ಯಾಡ್ಜ್ ಉಳ್ಳ ಯೂನಿಫಾರ್ಮ್ ಒಟ್ಟಿತ್ತು. ಮಿಂಜಕ್ಕೆ ಸಂಚಾರಿ ನಿಯಮತ್ನ ಪಾಲನೆ ಮಾಡೊಂಡು ಅನ್ನನೆ ವಾಹನಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಕೂಡ ಬೆಚ್ಚೊಂಡು ಒಂದು ನಗರ ಸಂಚಾರಿ ಪೊಲೀಸರ ಆದ್ಮೇಲೆ ಜಿಲ್ಲಾ ಕೇಂದ್ರ ಮಡಿಕೇರಿಲೆ ಸಂಚಾರ ವ್ಯವಸ್ಥೆ ಮೀದ ನಡೆದ ಸಭೆಯಲ್ಲಿ ಠಾಣಾಧಿಕಾರಿ ಅಣ್ಣಚ್ಚಿ ಸಭೆಯಲ್ಲಿ ಮಂಜ ಬೋರ್ಡ್ರ ಕಾರ್ ಲಾರಿ ಜೀಪ್ ಚಾಲಕಂಗಡ ಸಂಘ ಪಿಂಯ ಆಟೋ ಚಾಲಕ ಪಿಂಯ ಮಾಲೀಕಂಗಡ ಸಂಘದ್ರ ಪದಾಧಿಕಾರಿಯ ಹಾಜರಿಂಜತ್ತು. ರಾಷ್ಟೀಯ ಡೆಂಗ್ಯೂ ದಿನಾಚರಣೆ ಮರಿಪತ್ ಡೆಂಗ್ಯೂ ಪನಿಕ್ ಗಡ್ತವಂಡಿಯ ಮುಪ್ಪಡೆ ಕ್ರಮತ್ನ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಪ್ಯಾರಾಮೆಡಿಕಲ್ ಮಕ್ಕಳುಂಡು ನಾಳೆ ಪೊಲಾಕ 10 ಜಾಥಾ ಕಾರ್ಯಕ್ರಮ ನಡೆತುವ. ಜಾಥಾ ಮಡಿಕೇರಿ ಬಾಲಭವನ ತುಂಜ ಸ್ವಾಡನ್ ಲೀಡರ್ ಅಜ್ಜಮಡ ದೇವಯ್ಯ ವೃತ್ತ ಕಲೆ ಜನರಲ್ ತಿಮ್ಮಯ್ಯ ವೃತ್ತ ಕೆತ್ತನೆ ನಡಪ. ಮಡಿಕೇರಿ ರೋಟರಿ ಮಿಸ್ಟರ್ ಹಿಲ್ಸ್ ರೋಟರಿ ಜಿಲ್ಲಾ ರಾಜ್ಯಪಾಲಗಳನ್ನ ರವೀಂದ್ರ ಭಟ್ ಅವು ಮತ್ತೊಂದು 14 ಕೊಡಗಕ್ಕೆ ಬಪ್ಪದುಂಡು. ಅಂದು ಪೊಲಾಕ 11 ಮಡಿಕೇರಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಪೊಮ್ಮಕ್ಕ ಪಿಂಯ ಆಮಕ್ಕಡ ಸರ್ಕಾರಿ ಬಾಲಮಂದಿರ ಪಿಂಯ ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯ ಮಕ್ಕಕ್ಕೆ ಇನಾಮ ಕೊಡುಪ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಕೂಡನನಿಗೆ ಮುಖ್ಯಪಟ್ಟವು ಹಾಜರಿಪ್ಪ. ಇಕ್ಕಾಯ್ತು ಪೊನ್ನಂಪೇಟೆಯಲ್ಲಿ ನಡೆದ ಹಾಕಿ ಕೊರಗು ನಡೆತನ ಹಾಕಿ ಶಿಬಿರತ್ಲು ಭಾರತೀಯ ವಿದ್ಯಾಭವನ ಕೊಡಗು ವಿದ್ಯಾಲಯದಲ್ಲಿ ಓದಿನುಳು ಯಶ್ವಿನ್ ಬೋಪಯ್ಯ ಶಾನ್ ಮಂದಣ್ಣ ಆಯುಷ್ ಶೆಟ್ಟಿ ನಮನ್ ಬೆಳ್ಳಿಯಪ್ಪ ಯಾನ ಪೊನ್ನಮ್ಮ ತ್ವಿಷ ದೇಚಮ್ಮ ಪೆಲ್ವಿನ್ ಪೊನ್ನಮ್ಮ ಕುಡಿಯಾಡಿತ್ತು. ಈ ಮಕ್ಕ ನಾಳೆಂಜ 21 ಬೆಂಗಳೂರಿನಲ್ಲಿ ನಡಪಕೊಳ್ಳೋ ತಂಡನೇ ರಾಜ್ಯ ಮಿನಿ ಒಲಿಂಪಿಕ್ಸ್ ಹಾಕಿ ಕೊರಗರ ತಂಡಕ್ಕೆ ಕಳಿಪಕ್ಕೆ ಆಯ್ಕೆಯಾಯಿತೆಂದು ಸ್ಕೂಲ್ರ ಪ್ರಕಟಣೆ ಅರಿಚಿಟ್ಟಿತ್ತು. ರಾಜ್ಯದಲ್ಲಿ ನಾಳೆಂಜ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಪಿಂಜ ಮಕ್ಕಕ್ಕೆ ಸ್ಕೂಲ್ ಶುರುವಾಪ ಸಾಧ್ಯತೆ ಉಂಟು. ಸರ್ಕಾರಿ ಸ್ಕೂಲ್ರ ಮಕ್ಕ ಬಿಸಿಯೂಟದ ವ್ಯವಸ್ಥೆ ಇಪ್ಪ. ಇಂದು ಕೊಡಗರ ಎಲ್ಲ ಸ್ಕೂಲ್ ಮನರ ಕಾರ್ಯ ನಡೆತಿ. ಭಾಗಮಂಡಲ ಬಗಂಡೇಶ್ವರ ತಿರುಕೆಲ ನಾಳೆ 16:24 ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡಪಂದು ಬಗಂಡೇಶ್ವರ ತಲಕಾವೇರಿ ತಿರುಕೆರ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಪ್ಪ ಅರಿಚಿಟ್ಟಿತ್ತು. ನಗರಸಭೆರ ಆದ್ಮೇಲೆ ದಂಡೆ 21 ಇರೋ ದಂಡನೆ ಸಾಲ ಎಸ್ಎಫ್ಸಿ ಯೋಜನೆ 24.10% ಹತ್ರ ಪರಿಶಿಷ್ಟ ಜಾತಿ ಪಿಂಯ ಪರಿಶಿಷ್ಟ ಪಂಗಡ ಹತ್ರ ಎಂಬಿಬಿಎಸ್ ಇಂಜಿನಿಯರಿಂಗ್ ಪಿಂಯ ಪೌರ ಕಾರ್ಮಿಕ ಕುಟುಂಬ ಹತ್ರ ಓದಿನುಳ್ಳ ಮಕ್ಕ ಪ್ರೋತ್ಸಾಹ ಪಣ ಕೊಡ್ತಿತ್ತು. ಜಿಲ್ಲಾ ಆರೋಗ್ಯ ಪಿಂಯ ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾಸ್ಪತ್ರೆ ಯೂತ್ ಟ್ರಸ್ಟ್ ಆದ್ಮೇಲೆ ಮಾನಸಿಕ ಕಾರ್ಯಕ್ರಮ ನಡಪ. ಇಲ್ಲಿಗೆ ಭೇಟಿ ಹತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಗ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 08272000018. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ. ರಾಷ್ಟೀಯ ಡೆಂಗ್ಯೂ ದಿನಾಚರಣೆ ಪ್ರಯುಕ್ತ ಡೆಂಗ್ಯೂ ಜ್ವರದ ಕುರಿತು ತಗಣಿಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಪ್ಯಾರಾಮೆಡಿಕಲ್ ಮಕ್ಕಳಿಂದ ನಾಳೆ ಬೆಳಿಗ್ಗೆ 10:30 ಜಾಥಾ ಕಾರ್ಯಕ್ರಮ ಏರ್ಪಾಡಾಟು. ಜಾಥಾ ಮಡಿಕೇರಿ ಬಾಲಭವನದ ಸುರಾಗಿ ಸ್ಕ್ವಾಡ್ರನ್ ಲೀಡರ್ ಅಜ್ಜಮಾಡ ದೇವಯ್ಯ ವೃತ್ತಕ್ಕಾಗಿ ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಮುಟ ನಡೆದಿದೆ. ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಮಂಡಲಿ ಪ್ರಗತಿ ಪರಿಶೀಲನಾ ಸಭೆ ನಡೆದು ಸಭೆಯಲ್ಲಿ ಮಂತ್ರಿಗ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಅಲ್ಲಿಂದ ಮಾತಾಡಿ ಪ್ರಕೃತಿ ಯಾಗ ಎಂತಾದೇನೋ ಯಾರಿಗೂ ಗೊತ್ತಲೆ, ಹಾಗಾಗಿ ಮುಂದೆ ಬರುವ ಮಳೆಗಾಲನ ಎದುರಿಸಿಕೆ ಎಲ್ಲ ಅಧಿಕಾರಿಗ ಸರಿಯಾಗಿ ತಯಾರಾಕು. ಜಿಲ್ಲೆನ ಸುಮಾರು ಅಧಿಕಾರಿಗ ಎರಡು ಪ್ರಕೃತಿ ವಿಕೋಪನ ನೋಡಲು ಕಷ್ಟದ ಪರಿಸ್ಥಿತಿ ಬಾಕನ ಯಾವ ಅಧಿಕಾರಿಗ ಸಹ ಕೇಂದ್ರ ಸ್ಥಾನನ ಬಿಟ್ಟು ಹೋಗದು, ಮೊಬೈಲ್ನ ಸ್ವಿಚ್ ಆಫ್ ಮಾಡಕಾದು. ವಿಜ್ಞಾನ ಎಷ್ಟು ಮುಂದುವರೆದರೂ ಮುಂದೆ ಏನಾದೇನೋ ಹೇಳಿಕಾಲೆ, ನಾವು ತುಂಬಾ ಜಾಗೃತೆಯಿಂದ ಇರೋಕು. ರಜಾ ಹುಟ್ಟುತ್ತಾ ಯಾವ ಅಧಿಕಾರಿಗಳು ತಪ್ಪಿಸಿಕೊಂಡ್ಬೇಡಿ. ಜನರಿಗೆ ಹಂಗೆ ದನಕರುಗಳಿಗೆ ತೊಂದರೆ ಆಗದಂಗೆ ನೋಡಿಕೊಳ್ಳೋಕು ಸರ್ಕಾರ ಯಾಗೋಳು ನಿಮ್ಮೊಟ್ಟಿಗೆ ಇದ್ದೇ ಇದ್ದದೆ. ಕರೆಂಟ್ ಇಲಾಖೆನವು ಮರದ ಕೊಂಬೆಗಳ ಕಡ್ದು ವೈರ್ ಕಂಬಗಳ ಸರಿಯಾಗಿ ನೋಡಿಕೊಂಡು ಕರೆಂಟ್ ಅನಾಹುತ ಆಗದಂಗೆ ಸರಿಯಾದ ತಯಾರಿನ ಈಗಂದನೆ ಮಾಡಿಕೊಳ್ಳೋಕು. ಕರೆಂಟ್ಗೆ ಸಂಬಂಧಪಟ್ಟಂಗೆ ಪುಕಾರ್ಗ ಬರದಂಗೆ ಎಚ್ಚರ ತಕಣಿತ ಸೂಚನೆ ಕೊಟ್ಟು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಮಾತಾಡಿ ಜಿಲ್ಲೆಯಲ್ಲಿ ಮಳೆಗಾಲನ ಎದುರಿಸಿಕೆ ಬೇಕಾದ ಎಲ್ಲ ಎಚ್ಚರ ತಕೊಂಡು ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಸಭೆಗೆ ಮಾಹಿತಿ ಕೊಟ್ಟು ಇದೇ ಹೊತ್ತಲ್ಲಿ ಸಹಾಯವಾಣಿ ಕೇಂದ್ರದ ಅಧಿಕಾರಿಗ ಮಾತಾಡಿ ಜನರ ಸೇವೆಗಾಗಿ ಸಹಾಯವಾಣಿನ ಶುರು ಮಾಡಿಳು 1077 ಈ ಸಂಖ್ಯೆಗೆ ಫೋನ್ ಮಾಡಿದ್ರೆ ತಕ್ಷಣ ಪರಿಹಾರ ಮಾಡಿಕೊಟ್ಟಬೇಕ ಮಾಹಿತಿ ಕೊಟ್ಟು ಸಭೆಯಲ್ಲಿ ಶಾಸಕರು ಸೇರಿದಂತೆ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ಈ ಸತಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಇದೇ ತಿಂಗಳ ತಾರೀಕು 19 ಪ್ರಕಟ ಆದೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ಲಿ ಈ ಸಲದ ಫಲಿತಾಂಶ ಪ್ರಕಟ ಆದೆ ಅಂತ ಶಿಕ್ಷಣ ಮಂತ್ರಿಗ ಮಾಹಿತಿ ಕೊಟ್ಟಳು. ವಿರಾಜಪೇಟ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ ತಿಂಗಳ ತಾರೀಕು 17-18 ಡಾಕ್ಟರ್ ಗೈರ್ದುಲೆ. ನಾಳೆ ಕ್ಲಿನಿಕ್ಗೆ ರಜಾ ಇದ್ದದೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕೊಡಗು ಗೌಡ ಫುಟ್ಬಾಲ್ ಅಕಾಡೆಮಿ ಮರಗೋಡು ಇವರ ಕಡೆಯಿಂದ ಗೌಡ ಕುಟುಂಬಗಳ ನಡುವೆ ಕಳೆದ 8 ದಿನಗಳಿಂದ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನಲ್ಲಿ ನಡೆದಿದ್ದ 5ನೇ ವರ್ಷದ ಗೌಡ ಕಾಲ್ಚೆಂಡ್ ಆಟ ಇಂದಿಗೆ ಆಕೇರಿಯಾತು. ಈ ಸತಿ ಮುಕಾಟಿ ತಂಡ ಸುರ್ಣ ಇನಾಮನ ಪಡ್ಕೊಂಡ್ರೆ 2ನೇ ಇನಾಮನ ಪಡಿಕಲ್ಲು, 3ನೇ ಇನಾಮನ ಕಾಂಗೀರ, ಹಾಗೆ 4ನೇ ಇನಾಮನ ಪಣಿಕಂಡ ತಂಡ ಪಡ್ಕೊಂಡಳು. ಈ ಸತಿ 64 ತಂಡಗ ಆಟಲ್ಲಿ ಭಾಗವಹಿಸಿದ್ದು. ಭಾಗಮಂಡಲ ಶ್ರೀ ಬಗಂಡೇಶ್ವರ ದೇವಸ್ಥಾನದಲ್ಲಿ ನಾಳೆ ಸಾಯಂಕಾಲ 4 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿದ್ದ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಆಸ್ಪತ್ರೆ ಸ್ನೇಹಾಶ್ರಯ ಯೂತ್ ಟ್ರಸ್ಟ್ನ ಕಡೆಯಿಂದ ಮಾನಸಿಕ ಕಾಯಿಲೆಸ್ತರಿಗೆ ಮಾನಸಧಾರ ಕೇಂದ್ರನ ಮಡಿಕೇರಿಪೇಟೆನ ರಾಣಿಪೇಟೆಯಲ್ಲಿ ಶುರು ಮಾಡಿಳು. ಇಲ್ಲಿ ಪುಕ್ಸಟ್ಟೆ ತಪಾಸಣೆ ಮಾಡಿವೆ, ಹಂಗೆ ಇಲ್ಲಿ ವೃತ್ತಿಪರ ತರಬೇತಿನ ಕೊಟ್ಟವೆ. ಅವಶ್ಯರು ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಹತ್ತಿರದ ಕೇರಳ ರಾಜ್ಯದಲ್ಲಿ ಸಣ್ಣ ಮಕ್ಕಳಿಗೆ ಟೊಮೆಟೋ ಜ್ವರ ಬಂದುಟ್ಟು, ಆದ್ದರಿಂದ ಗಡಿ ಜಿಲ್ಲೆಯಾಗಿರುವ ಕೊಡಗಲಿ ಈ ಕಾಯಿಲೆ ಬರದಂಗೆ ಆರೋಗ್ಯ ಇಲಾಖೆ ಎಚ್ಚರ ತಕೊಂಡಂತ ಡಿಎಚ್ಒ ಡಾಕ್ಟರ್ ವೆಂಕಟೇಶ್ ಅವರು ಮಾಹಿತಿ ಕೊಟ್ಟಳು. ಕೇರಳದ ಜಿಲ್ಲೆಗೆ ಬರುವ ಎಲ್ಲ ಗಾಡಿಗಳ ಸರಿಯಾಗಿ ನೋಡಿ ಗಡಿಯಿಂದ ಬಿಡ್ತಾವಳು. ಮಕ್ಕಳಿಗೆ ಜ್ವರದೊಟ್ಟಿಗೆ ತಡಿಲಿ ಟೊಮೆಟೊ ತರದ ಕೆಂಪು ಗುಳ್ಳೆಗೆ ಬಂದದೆ, ಸುಸ್ತಾದು ದೊಂಡೆ ಆರಿ ಕಂಡುಬಹುದು ಈ ಕಾಯಿಲದ ಲಕ್ಷಣಗ ಅವುಟು. ಜನ ತುಂಬಾ ಎಚ್ಚರದ ಇರಕೂತ ಅವು ತಿಳಿಸಿಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 08272000018. ಆಕಾಶವಾಣಿ ಮಡಿಕೇರಿ, ಸಮಯ 7 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ಕೆಲವು ಪ್ರಕಟಣೆಗಳು.